ನೋಡ್ರಿ ಸರ್, ಫಸ್ಟ್ ಇದು ಬರನ್ಕೇನೆ ನಾವು ನೀಲಿ ನಾಳೆಗೆ ರೋಗ ಅಂತ ಹೇಳಕ್ ಆಗಲ್ಲ. ಅದಕ್ಕ ನಮ್ದು ರಕ್ತ ಪರೀಕ್ಷೆ ಮಾದರಿ ತಗೊಳ್ಳೇಬೇಕಾಗತ್ತ ಸರ್. ಈ ನೀಲಿ ನಾಳೆ ರೋಗಕ್ಕ ಯಾವ್ದೇ ತರದ ಏನಂತಾರೆ ಚುಚ್ಚು ಮದ್ದು ಅದಿರ್ತಲ್ಲ ಸರ್, ಇಂಜೆಕ್ಷನ್, ಸ್ಪೆಸಿಫಿಕ್ ಇಂಜೆಕ್ಷನ್ ಯಾವ್ದೇ ತರದ ಇರಲ್ಲ. ಅದಕ್ಕ ಅದ ಮಾದರಿ ರಕ್ತ ಪರೀಕ್ಷೆ ತಗೊಂಡು ಸಂಶೋಧನಾಲಯ ಕಳಿಸಿದ ಮೇಲೆ ಇದು ಕನ್ಫರ್ಮ್ ಆಗುತ್ತೆ ಸರ್. ಅಂದ್ರೆ ಈಗ ನಿಮ್ಮಲ್ಲಿ ನೀವು ಬ್ಲಡ್ ಸ್ಯಾಂಪಲ್ ತಗೊಂಡು ಎಲ್ಲಿ ಕಳಿಸ್ಬೇಕು ನೀವು? ಅದು IHNVB ಸಂಶೋಧನಾ ಅಂದ್ರೆ ಲ್ಯಾಬೋರೇಟರಿ ಡಯಾಗ್ನೋಸಿಸ್ ಕಳಿಸಬೇಕಾಗುತ್ತೆ. ಬೆಂಗಳೂರಿಗೆ? ಬೆಂಗಳೂರು ಅಥವಾ ಗುಲ್ಬರ್ಗಾದಲ್ಲಿದೆ ಸರ್. ಅಂದ್ರೆ ಎಷ್ಟು ದಿನ ನಿಮ್ಗೆ ವಾಪಸ್ ರಿಪೋರ್ಟ್ ಸಿಗ್ತದೆ? ಅದು ಒಂದು ವಾರದಲ್ಲಿ ಅಥವಾ ಒಂದು ಮೂರು ದಿನದಲ್ಲಿ ರಿಪೋರ್ಟ್ ಸಿಗುತ್ತೆ ಸರ್. ಅದಾದ್ಮೇಲೆ ನೀವು ಪ್ರಥಮ ಚಿಕಿತ್ಸೆ ಮತ್ತೆ ಆಗಲೇ ಹೇಳಿದಂಗೆ ನೀವು ನಿಮ್ಮಲ್ಲಿ ಮಾಡ್ತೀರೋ? ನಮ್ಮಲ್ಲಿ ಮಾಡ್ತೇವೆ ಸರ್. ಅಂದ್ರೆ ಯಾವ್ದು ರೋಗ ಬಂದ ಪ್ರಾಣಿಗಳಿಗೆ ನಾವು ಆಂಟಿಬಯೋಟಿಕ್ ಅಥವಾ ಪ್ರತಿಜೀವಕ ಅಂತ ಇಂಜೆಕ್ಷನ್ಸ್ ಇರ್ತವೆ ಸರ್, ಅದು ಮತ್ತೆ ಸಪೋರ್ಟಿವ್ ಥೆರಪಿ ಅಂತ ಹೇಳಿ ಕೊಡ್ತೇವೆ ಸರ್. ಅಂದ್ರೆ ಶಕ್ತಿವರ್ಧಕ ಇಂಜೆಕ್ಷನ್ಸ್ ಒಂದ್ ಐದಿನ ಸಲವಾಗಿ ಕಂಟಿನ್ಯೂ ಕೊಡ್ತಾನೆ ಇರ್ತೇವೆ ಸರ್. ಅದು ನಮ್ದು ಅಂದ್ರೆ ಹಾಸ್ಪಿಟಲ್ ತಂದು ತೋರಿಸಿದ ಮೇಲೆ ಅದು ನಮ್ಗೆ ಗೊತ್ತಾಗುತ್ತೆ ಸರ್, ಅಲ್ಲಿ ತನಕ ನಮ್ಗೆ ಏನೂ ಗೊತ್ತಾಗಲ್ಲ. ಈಗ ನೀವು ಆಗಲೇ ಹೇಳಿದ್ರಿ ತೃಪ್ತಿ ಅವರು ಏನಂತಂದ್ರೆ ಸ್ಯಾಂಪಲ್ ಕಳಿಸ್ತೀವಿ, ಸ್ಯಾಂಪಲ್ ಬರತ್ತನ ಅದು ನೀಲಿ ನಾಲಿಗೆ ರೋಗ ಅದನ್ನೋ ಬೇರೆ ಏನಾರು ಅದನ್ನೋದು ಗುರುತಾಗೋದಿಲ್ಲ. ಅಂದ್ರೆ ಅಲ್ಲಿತನ ನೀವು ಯಾವ ರೀತಿ ಒಂದು ಚಿಕಿತ್ಸೆ ಕೊಡ್ತೀರಿ? ಅಂದ್ರೆ ಇಂಜೆಕ್ಷನ್ಸ್ ಕೊಡ್ತಾ ಇರ್ತೇವೆ ಸರ್, ಸಪೋರ್ಟಿವ್ ಥೆರಪಿ ಅಂತ ಹೇಳಿದ್ರೆ. ಅದೇ ತರ ಆಂಟಿಬಯೋಟಿಕ್ ಅಂತಂದ್ರೆ ಸರ್, ಅದ ಪ್ರತಿಜೀವಕ ಅಂತಂದ್ರೆ ಇದನ್ನ ಬಂದ್ಮೇಲೆ ಇದ್ರ ಜೊತೆ ಜೊತೆಗೆ ಬ್ಯಾಕ್ಟೀರಿಯಲ್ ಡಿಸೀಸ್ ಬರ್ತವೆ ಸರ್, ಬ್ಯಾಕ್ಟೀರಿಯಾದಿಂದ ಕೆಲವೊಂದು ಡಿಸೀಸ್ ಅಂದ್ರೆ ರೋಗಗಳು ಬರ್ತವೆ. ಅದನ್ನ ತಡೆಗಟ್ಟೋ ಸಲುವಾಗಿ ಏನ್ ಮಾಡ್ತೇವೆ ಅಂತಂದ್ರೆ ಆ ಆಂಟಿಬಯೋಟಿಕ್ ಅಥವಾ ಪ್ರತಿಜೀವಕ ಇಂಜೆಕ್ಷನ್ಸ್ ನ ಕಂಟಿನ್ಯೂ ಡೈಲಿ ಒಂದ್ 5 ದಿನ ಕೊಡ್ತೇವೆ ಸರ್. ಅಷ್ಟೊಳಗೆ ರಿಪೋರ್ಟ್ ಬಂದ್ಬಿಡುತ್ತೆ? ರಿಪೋರ್ಟ್ ಬಂದ್ಬಿಡುತ್ತೆ ಸರ್. ಅವಾಗ ನೀಲಿ ನಾಲಿಗೆ ರೋಗ ಅದಂದ್ರೆ ಮತ್ತೆ ಅದಕ್ಕೆ ಬೇರೆ ಚಿಕಿತ್ಸೆ ಅದನ್ನ ಹೆಂಗ್ರಿ? ಅದಕ್ಕೆ ಚಿಕಿತ್ಸೆ ಇಲ್ಲ ಸರ್, ಅದಕ್ಕೆ ಲಸಿಕೆ ಒಂದೇ ಇದೆ ಸರ್. ಅವಾಗ ಲಸಿಕೆ ಹಾಕ್ತಾರೆ? ಅದು ಲಸಿಕೆ ಅಂತಂದ್ರೆ ಸರ್, ಈಗ ರೋಗ ಬಂದಿರೋ ಪ್ರಾಣಿಗಳಿಗೆ ಹಾಕಕ್ ಆಗಲ್ಲ. ಯಾವ್ದು ಆರೋಗ್ಯವಂತ ಕುರಿಗಳು ಇರ್ತಾವಲ್ಲ ಸರ್, ಆ ಏರಿಯಾದಲ್ಲಿ ಹೋಗಿ ಎಲ್ಲಾ ಕುರಿಗಳಿಗೆ ಹಾಕೋಬೇಕಾಗುತ್ತೆ. ಅಂದ್ರೆ ಇವರು ಮನೆಯೊಳಗ ಏನಿರ್ತದ ಉಳಿದ ಕುರಿಗಳಿಗೂ ಹಾಕ್ತಿರಿ, ಆಮೇಲೆ ಊರಾಗಿರುವಂತ ಬೇರೆ ಕುರಿಗಳಿಗೆ ಹಾಕ್ಬೇಕಾಗುತ್ತೆ ಸರ್. ಅಂತಂದ್ರೆ ಯಾಕಂದ್ರೆ ಆ ನೊಣದಲ್ಲಿಂದ ಹರಡ್ತದೆ ಅಂತ ಹೇಳಿದ್ರೆ, ಮತ್ ನೊಣ ಒಂದ್ ಕಡೆ ಕಚ್ಚಿ ಇನ್ನೊಂದ್ ಕಡೆ ಎಲ್ಲಿ ಹೋಗ್ತದೆ ಗೊತ್ತಾಗಲ್ಲ, ಅದಕ್ಕೆ ಎಲ್ಲಾ ಫುಲ್ ಏರಿಯಾನೇ ಕವರ್ ಮಾಡ್ಕೋಬೇಕಾಗುತ್ತೆ ಸರ್. ಅಂತಂದ್ರೆ ಈಗ ನಮ್ಮ ಕಲಬುರಗಿ ಜಿಲ್ಲೆಯೊಳಗ ಎಲ್ಲಾದ್ರೂ ಇದು ಕಾಣಿಸ್ಕೊಂಡದಂತ ಹೆಂಗ? ಇಲ್ಲಿವರೆಗೂ ಎಲ್ಲೂ ಕಾಣಿಸ್ಕೊಂಡು ಎಲ್ಲಿ ಕಾಣಿಸ್ಕೊಂಡಿಲ್ಲ. ಅಂತಂದ್ರೆ ಈಗ ಇದನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತ್ರಿ ನಮ್ಮ ರೈತರು? ಏನ್ ಮಾಡ್ಬೇಕು? ನೀವು ನಿಮ್ಮ ಆಸ್ಪತ್ರೆ ವತಿಯಿಂದ ಅಥವಾ ನಿಮ್ಮ ಪಶುಸಂಗೋಪನಾ ಇಲಾಖೆ ವತಿಯಿಂದ ಏನೆಲ್ಲ ನೀವು ಮಾಡ್ತಾ ಇದ್ರಿ? ಅಂದ್ರೆ ನಮ್ಮಲ್ಲಿ ಪಶು ಸಂಗೋಪನಾ ಇಲಾಖೆಯಿಂದ ಚಿತ್ರದುರ್ಗದಲ್ಲಿ ಆಲ್ರೆಡಿ ಇದು ಹರಡಿದೈತಲ್ಲ ಸರ್, ಅಲ್ಲಿ ಲಸಿಕೆ ಆರಂಭ ಮಾಡಿದ್ದಾರೆ ಸರ್. ಲಸಿಕೆ ಬೇರೆ ಬೇರೆ ಆರೋಗ್ಯವಂತ ಪ್ರಾಣಿಗಳೆಲ್ಲ ಕೊಡ್ತಿದ್ದಾರೆ. ಅದು ಬಿಟ್ಟರೆ ಸರ್, ನಮ್ದು ಕಲಬುರಗಿ ಜಿಲ್ಲೆಯಲ್ಲಿ ಇದು ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಒಂದೆರಡು ಸಲ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಅದು ಕೊಟ್ಟಿದ್ದೇವೆ ಸರ್. ನಮ್ಮ ಎಲ್ಲರಿಗೆ ಒಂದು ತಿಳುವಳಿಕೆ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದು ಮಾಡ್ತಿದ್ದೇವೆ ಸರ್. ಅದನ್ನ ಬಿಟ್ಟರೆ ಇವಾಗ ಇದು ಕುಡ್ಡು ನನ್ನ ಬರುತ್ತೆ ಸರ್, ಫಸ್ಟ್ ಆಫ್ ಆಲ್ ಅದಕ್ಕೇನ್ ಮಾಡ್ಬೇಕಂತಂದ್ರೆ ಆ ಕುಡ್ಡು ನೊಣ ನಮ್ಮ ಕೊಟ್ಟಿಗಿದಾಗ ಬರಾಕ್ ಕೊಡ್ಬಾರ್ದು. ಹೆಂಗ್ ಕಂಟ್ರೋಲ್ ಮಾಡ್ಬೇಕಂದ್ರೆ? ಯಾಕಂದ್ರೆ ನೊಣ ಅಂತ ಕಂಟ್ರೋಲ್ ಮಾಡ್ಲಿಕ್ಕೆ ಅಲ್ಲಿ ಏನು ಗಾಡಿ ಕಟ್ಲಿಕ್ಕೆ ಬರೋದಿಲ್ಲ, ಮತ್ತೆ ಹೆಂಗ್ ಮಾಡ್ಬೇಕಂತ್ರಿ? ಅದಕ್ಕೆ ಸರ್, ನಮ್ದು ಈಗ ನಾವು ಹೆಂಗ್ ಪ್ರೊಟೆಕ್ಷನ್ ಮಾಡ್ಕೋತೇವಲ್ಲ ಸರ್, ಸೊಳ್ಳೆ ಪಲ್ದೆ ಆಗ್ಲಿ ಸೊಳ್ಳೆ ಬತ್ತಿ ಹೆಂಗ್ ಹಚ್ಕೋತೇವಲ್ಲ, ಸಂಜೆ ಆಗನ್ಕೇನೆ ಸೊಳ್ಳೆ ಬತ್ತಿ ಅಥವಾ ಸೊಳ್ಳೆ ಪಲ್ದೆ ಹಾಕೊಂಡ್ ಬಿಡ್ತೇವೆ. ಎಲ್ಲಿ ಕುರಿ ನಾವು ಕಟ್ತೀವಿ ಅಲ್ಲಿ ಕೊಟ್ಟಿಗೆದಾಗ ಸೊಳ್ಳೆ ಪಲ್ದೆ ಅಥವಾ ಸೊಳ್ಳೆ ನೊಣ ಸೊಳ್ಳೆ ಬತ್ತಿ ಹಚ್ಕೋಬೇಕಾಗುತ್ತೆ. ಸೊಳ್ಳೆ ಪರ್ದಿನೂ ಹಾಕ್ಬೇಕು, ಅವು ಬತ್ತಿನೂ ಹಾಕ್ಬೇಕು. ಹ್ಮ್ ಸರ್. ಅಂತಂದ್ರೆ ನೊಣ ಬರುದಿಲ್ಲ ಅಂತ. ಅದಕ್ಕ ಒಂದ್ 50-60% ಕಡಿಮೆ ಆಗುತ್ತೆ ಸರ್. ಅದನ್ನ ಬಿಟ್ಟರೆ ಏನ್ ಮಾಡ್ಬೇಕಂತಂದ್ರ, ಇವು ನೊಣಗಳು ಆಕ್ಟಿವ್ ಮುಂಜಾನೆ ಮತ್ತೆ ಸಂಜೆ ಅಂದ್ರ 5-6 ಗಂಟೆ ಬೆಳಿಗ್ಗೆ ಮತ್ತೆ ಸಂಜೆ 5-7 ಗಂಟೆ ತನಕ ಫುಲ್ ಚುರುಕ್ ಆಕ್ಟಿವ್ ಇರ್ತಾವ. ಅವಾಗ ಏನ್ ಮಾಡ್ಬೇಕು, ನಮ್ದು ಕುರಿಗಳಿಗೆ ಅದ ಆಗ್ಲಿ ಅಲ್ಲಿ ಮೇಯ್ಸಕ್ ಹೋಗ್ಬಾರ್ದು. ಅಂದ್ರೆ ಎಲ್ಲಿ ಮನೆಯಾಗ ಇರ್ತಾವ ಅಂದ್ರೆ ಹೊರಗಡೆ? ಇಲ್ಲ ಸರ್, ಹೊರಗಡೆ ಸರ್. ಅಂದ್ರೆ ತಗ್ಗು ಪ್ರದೇಶ ಆಗ್ಲಿ, ನೀರು ನಿಂತ ಕೊಳಚೆ ಪ್ರದೇಶ ಆಗ್ಲಿ, ಅಲ್ಲಿ ಈ ನೊಣಗಳ ವಾಸಸ್ಥಾನ ಇರ್ತದೆ ಸರ್. ಅಲ್ಲೇ ಅವ್ರದ್ದು ಸಂತಾನೋತ್ಪತ್ತಿನೂ ಆಗ್ತಾವ. ಅಂತ ಪ್ರದೇಶದಲ್ಲಿ ಹಸಿರು ಹುಳು ಜಾಸ್ತಿ ಬೆಳೆದಿರ್ತೈತೆ. ಕುರಿಗಾರರೇನ್ ಮಾಡ್ತಾರ, ಹಂತಲ್ಲಿ ಚಂದ ಹುಳು ಬೆಳೆದೈತೆ ಅಂತ ಹೇಳಿ ಹೋಗಿ ಮೇಯಿಸ್ತಾರೆ ಸರ್. ಅಲ್ಲಿ ಏನ್ ಮಾಡ್ತಾವ, ಇವು ಕಡಿತಾವ ಸರ್. ಅಂದ್ರೆ ಅಲ್ಲಿ ಮುಂಜಾನೆ ಒಯ್ಬಾರ್ದು, ಸಂಜೆ ಒಯ್ಬಾರ್ದು, 9 ಗಂಟೆ 5 ತನಕ ಒಯ್ದು ಮೇಯಿಸ್ಕೊಂಡ್ ಬಂದ್ರೆ ಏನೋ ಆಗಲ್ಲ ಸರ್. ಅಂದ್ರೆ ನಮ್ಮ ಕುರಿಗಾರರು ಈ ವಿಷಯವನ್ನ ಗಮನಿಸಬೇಕು, ಎಲ್ಲಿ ತಗ್ಗು ಪ್ರದೇಶ ಇರ್ತದ, ಎಲ್ಲಿ ಹುಲ್ಲು ಇರ್ತದ, ಅಂತ ಕಡೆ ಮುಂಜಾನೆ ಒಯ್ಬೇಡ್ರಿ. 5-6 ತನಕ ಸಾಯಂಕಾಲ 5-7 ಗಂಟೆ ತನಕ ಅಲ್ಲಿ ಒಯ್ಲಿಲ್ಲ ಅಂತಂದ್ರೆ ಆ ನೊಣ ನಮ್ಮ ಕುರಿಗಳಿಗೆ ಕಚ್ಚೋದು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಬದಲಾಗು ಬಯಲು ಪ್ರದೇಶದಲ್ಲಿ ಕೆಲವೊಂದು ಹುಲ್ ಬೆಳೆದಿರ್ತಾವಲ್ಲ ಸರ್, ಅಲ್ಲಿ ಮೇಯಿಸೋದು ತುಂಬಾನೇ ಸೂಕ್ತ ಸರ್. ಹೌದಲ್ರಿ? ಅಂದ್ರೆ ತಗ್ಗು ಪ್ರದೇಶ ಇರಬಾರ್ದು ಅಂತ ತಾವ್ ಹೇಳಿದ್ದೀರಿ. ಇನ್ನ ನೀವು ಆಗ್ಲೇ ಹೇಳಿದ್ರಿ ಮೇಡಮ್, ಈ ರೋಗಗ್ರಸ್ತ ಕುರಿಗಳು ಮೇಕೆಗಳು ಏನಿರ್ತಾವಲ್ಲ ಬಾಯಿಯೊಳಗೆಲ್ಲ ಹುಣ್ಣಾಗಿರ್ತಾವ, ಅವಕ್ಕೆ ತಿಲ್ಲಿಗೆ ಬರೋದಿಲ್ಲ ಅಂತ, ತಿರ್ಲಿಲ್ಲ ಅಂತಂದ್ರೆ ಅವು ವೀಕ್ ಆಗ್ಬಿಡ್ತಾವ. ಅದಕ್ಕೆ ಆ ಟೈಮ್ನಾಗ ಯಾವ ರೀತಿ ನಾವು ತಿಲ್ಲಿಕ್ಕೆ ಕೊಟ್ರೆ ಅವಕ್ಕೊಂದು ಹೊಟ್ಟೆಯೊಳಗೆ ಏನಾದರೂ ಬೇಕಲ್ಲ. ನಮಗೆ ಈಗ ಬಾಯಿದಾಗ ಹುಣ್ಣಾಯ್ತಂದ್ರೆ ನಮಗೆ ಏನು ಕೊಡ್ತಾರೆ, ರಾಗಿ ಗಂಜಿ ಅಥವಾ ಜೋಳದ ಗಂಜಿ ಥರ ಕೊಡ್ತಾರೆ ಸರ್. ಅದೇ ಥರ ನಮ್ದು ಕುರಿಗಳಿಗೆ ಒಂದು ಕಪ್ ಡೈಲಿ ಅಂದ್ರೆ ಮುಂಜಾನೆ ಮಧ್ಯಾಹ್ನ ಸಂಜೆ ಮುಂದೆ ಒಂದೊಂದು ಕಪ್ ರಾಗಿ ಅಥವಾ ಜೋಳದ ಗಂಜಿ ಕೊಡ್ಬೇಕು ಸರ್. ಅವಕ್ಕೂ ಗಂಜಿ ಮಾಡಿ ಕುಡಿಸ್ಬೇಕಂದ್ರೆ ಕಾಜಿ ತಗೋಬೇಕು, ಜೋಳದ ಗಂಜಿ ಅಥವಾ ರಾಗಿ ಗಂಜಿ ಕುಡಿಸ್ಬೇಕು. ತೆಳ್ಳಗ್ ಮಾಡಿ ಕುಡಿಸ್ಬೇಕಂದ್ರೆ ಗಟ್ಟಿ ಮಾಡಿ, ಇಲ್ಲ ಸರ್ ತೆಳ್ಳಗ್ ಮಾಡಿ ಕುಡಿಸ್ಬೇಕು, ಮತ್ ಸ್ವಚ್ಛ ನೀರು ಕೊಡ್ಬೇಕು ಸರ್. ಓಹೋ, ಇದು ಬಹಳ ಮುಖ್ಯ. ಸ್ವಚ್ಛ ನೀರು, ಯಾಕಂದ್ರೆ ಮತ್ ಕೆಸರಿನ ನೀರು ಕೊಟ್ರೆ ಮತ್ ಅದೇ ಬೇರೆ ಬೇರೆ ರೋಗ ಬಂದ್ಬಿಡ್ತವೆ, ಮೊದಲೇ ವೀಕ್ ಆಗಿರ್ತದೆ, ರೋಗ ಬಂದ್ಬಿಡ್ತವೆ. ಅದನ್ನ ಬಿಟ್ರೆ ಸರ್ ಈಗ ಹಸಿ ಮೇವು ಇರ್ತಾವಲ್ಲ ಸರ್, ಮೆತ್ತಗೆ ಹಸಿ ಮೇವು ಇರ್ತಾವಲ್ಲ ಕರ್ಕಿ ಅಥವಾ ಇದು ಆ ತರ ಕೊಡ್ಬೇಕು ಸರ್. ಅದನ್ನ ಬಿಟ್ರೆ ಈ ಕಣಕಿ ಇರ್ತೈತಲ್ಲ ಸರ್, ಕಣಕಿ ಆಗ್ಲಿ ಹಿಂಡಿ ಆಗ್ಲಿ ಅವೆಲ್ಲ ಫುಲ್ ಹಾಡ್ ಹಾಡ್ ಇರ್ತೈತಿ, ಫುಲ್ ಒಣಗಿದಿರ್ತಾವ, ಒಣಗಿದಿರ್ತ ಗಟ್ಟಿ ಇರ್ತೈತಿ, ನಾಲಿಗೆಲ್ಲ ಮತ್ ಬ್ಯಾನೆ ಆಗುತ್ತೆ ಅಂತ ಹೇಳಿ ಕೊಡಕ್ಕೆ ಹೋಗ್ಬಾರ್ದು ಸರ್. ಮೆತ್ತನ ಆಹಾರ ಕೊಡ್ಬೇಕು ಸರ್, ಇದು ಬಹಳ ಮುಖ್ಯವಾಗಿರುವಂತ. ಇದಲ್ಲದೆ ಮತ್ತೆ ನಮ್ಮ ರೈತರು ಈ ಒಂದು ನೀಲಿ ನಾಲಿಗೆ ರೋಗ ಬಂದಾಗ ಒಂದು ಹೆಚ್ಚಿನ ಒಂದು ಕಾಳಜಿ ತಗೊಳ್ಬೇಕಂತ್ರಿ ಸರ್? ನೋಡ್ರಿ ಸರ್, ಈಗ ಮುಂಜಾನೆ ಆರು ಹಿಡಿದು ಸಂಜೆ ತನಕ ಇವರೆಲ್ಲ ರೈತರು ಹೊರಗಡೆ ಮೇಯಿಸ್ಕೊಂಡ್ ಬರ್ತಾರೆ, ಅವಾಗ ಇದು ಒಂದ್ ಸ್ವಲ್ಪ ಕಾಳಜಿಯಿಂದ ತಗ್ಗು ಪ್ರದೇಶ ಆಗ್ಲಿ ಕೊಳಚೆ ನೀರದಲ್ಲಿ ಹೋಗಿ ಮೇಯ್ಸಕ್ ಹೋಗ್ಬಾರ್ದು. ಮತ್ತೆ ಕೊಠಡಿ ಇರ್ತಾವೆ ಸರ್, ಹಂಗು ಒಂದೊಂದು ಕುರಿಗಾರರ ಹತ್ರ ಕೊಠಡಿ ಇದ್ದೇ ಇರುತ್ತೆ. ಕೊಠಡಿ ಸುತ್ತಲೂ ಏನ್ ಮಾಡ್ಬೇಕು, ಇವರು ಸೊಳ್ಳೆ ಪರದೆ ಕಟ್ಕೋಬೇಕು. ಅದು ಆಯ್ತಾ. ಸೆಕೆಂಡ್ ಒನ್ ಅಂತಂದ್ರ ಏನಂತಾರೆ, ಬೇವಿನ ಸೊಪ್ಪ ಇರುತ್ತಲ್ಲ ಸರ್, ಬೇವಿನ ಸೊಪ್ಪ ಆಗ್ಲಿ ಲೆಮನ್ ಗ್ಲಾಸ್ ಆಗ್ಲಿ ಒಂದು ಕೆಂಡದಲ್ಲಿ ಹಾಕಿ ಸಂಜೆ ಐದರ ಹಿಡಿದ ಏಳರ ಸುಮಾರು ಒಂದ್ಸಲ ಹೊಗೆ ಹಾಕ್ಬೇಕು. ಹೊಗೆ ಹಾಕೋದ್ರಿಂದ ಎಲ್ಲಾ ನೊಣಗಳು ಇರ್ತಾವಲ್ಲ ಸರ್, ಅವು ಸತ್ತರೆ ಹೋಗ್ತಾವ, ಒಂದು ಇಟ್ಕೊಂಡು ಹೊರಗಡೆ ಹೋಗ್ಬಿಡ್ತಾವೆ ಸರ್. ಅಂದ್ರೆ ನೀವೇನ್ ನೊಣ ಹೇಳಿದ್ರಿ, ಇದು ಸೊಳ್ಳಿ ಜಾತಿಗೆ ಸೇರಿರುವಂತ ನೊಣ? ಹಾ ರೀ ಸರ್. ಬೇರೆ ಸೊಳ್ಳಿನ ಹೋಗ್ತಾವ, ಆ ಸೊಳ್ಳಿನ ಹೊರಗೆ ಹೋಗ್ಬಿಡ್ತಾವೆ, ಎಲ್ಲಾ ಸೊಳ್ಳೆಗಳು ಅಥವಾ ನೊಣಗಳು ಹೊರಗೆ ಹೋಗ್ಬಿಡ್ತಾವೆ ಸರ್. ಇದು ಒಂದೇ ರಕ್ತ ಹೀರಲ್ಲ ಸರ್, ಇದ್ರ ಜೊತೆ ಎಷ್ಟೋ ನೊಣಗಳು ಅಥವಾ ಸೊಳ್ಳೆಗಳು ರಕ್ತ ಹೀರ್ತವೆ ಸರ್. ಇದರಿಂದ ನಮ್ದು ಕುರಿಗಳು ತೆಳ್ಳಗ ಅಥವಾ ಇದು ವೀಕ್ ಆಗ್ಬಿಡ್ತವೆ, ಅದ್ರ ಜೊತೆ ಜೊತೆಗೆ ಈ ರೋಗ ಈ ತರದ ರೋಗಗಳು ಬೇರೆ ತರ್ತವೆ ಸರ್. ಅದ್ರ ಜೊತೆ ಜೊತೆಗೆ ಏನ್ ಮಾಡ್ಬೇಕು ಸರ್, ನಮ್ ರೈತರು ಕಾಲ ಕಾಲಕ್ಕೆ ಜಂತುನಾಶಕ ಔಷಧಿ ಹಾಕೊಳ್ಳೇಬೇಕಾಗುತ್ತೆ ಸರ್. ಅಂದ್ರೆ ಮೂರ್ ತಿಂಗಳಿಗೆ ಒಂದ್ಸಲ ಹಾಕ್ಬೇಕಾಗುತ್ತೆ ಸರ್. ಮೂರ್ ತಿಂಗಳಿಗೆ ಒಂದ್ಸಲ ಹಾಕೊಳ್ಳೇಬೇಕಾಗುತ್ತೆ ಸರ್. ಹುಟ್ಟಿದ ಕುರಿ ಮರಿ ಹಿಡಿದುಕೊಂಡು ಮೂರ್ ತಿಂಗಳಿಗೆ ಒಂದ್ಸಲ ಹಾಕೋತರನೆ ಹೋಗ್ಬೇಕು, ರೆಗ್ಯುಲರ್ ಹಾಕ್ಬೇಕು, ರೆಗ್ಯುಲರ್ ಆಗ್ಬೇಕು ಸರ್. ಖರ್ಚು ಹೆಚ್ಚಿಗೆ ಆಗ್ತಂತ್ರ ಹೆಂಗ? ಇಲ್ಲ ಸರ್, ಇದು ಎಲ್ಲ ನಮ್ದು ಜಂತುನಾಶಕ ಔಷಧಿ ಆಗ್ಲಿ ಈ ಲಸಿಕೆಗಳು ಇದಾವೆ ಸರ್. ಇದು ಒಂದೇ ನೀಲಿ ನಾಳೆಗೆ ಲಸಿಕೆ ಬಿಟ್ಟು ಹೀರೆಬೆನೆ ಲಸಿಕೆ ಅಂತ ಹೇಳಿದೆ ಸರ್, PPR ಲಸಿಕೆ ಮತ್ತು ET ಲಸಿಕೆ ಅಂತ ಹೇಳಿದೆ ಸರ್, ಅಂದ್ರೆ ಕರುಳು ಬೆನೆ ಲಸಿಕೆ ಅಂತೇಳಿ. ಅದು ನಮ್ದು ಪಶುವೈದ್ಯ ಸಂಸ್ಥೆಯಲ್ಲಿ ಅವೈಲೇಬಿಲಿಟಿ ಇದಾವೆ ಸರ್. ಅಂದ್ರೆ ಅದು ಕೆಲವೊಂದು ಸಮಯದಲ್ಲಿ ಅಷ್ಟೇ ಅವೈಲೇಬಿಲಿಟಿ ಇರ್ತಾವೆ ಸರ್. ಆ ಸಮಯದಲ್ಲಿ ಬಂದು ಇವ್ರು ತಗೊಂಡ್ ಹೋಗ್ಬೋದು ಸರ್, ತಗೊಂಡ್ ಬಂದು ಹಾಕೋಬಹುದು. ಯಾಕಂದ್ರೆ ನಮ್ ಸಂಸ್ಥೆಗೆ ಬಂದ ನಾವು ಇಂಜೆಕ್ಷನ್ ಕೊಡ್ತೇವೆ. ನಿಮ್ಮ ಆಸ್ಪತ್ರೆ ಬಂದ್ರೆ ಅಲ್ಲಿ ನೀವು ಇಂಜೆಕ್ಷನ್ ಕೊಡ್ತೇವೆ, ಫ್ರೀ ಇರ್ತಾವಂತ, ಫ್ರೀ ಆಫ್ ಕಾಸ್ಟ್ ಅಂದ್ರೆ ಯಾವ್ದು ಚಾರ್ಜ್ ಮಾಡೋದಿಲ್ಲ ಸರ್. ನಮ್ಮ ರೈತ ಬಂದ್ರು ಗಮನಿಸಬೇಕು ಏನಂತಂದ್ರೆ, ಇಂಥ ಯಾವ್ದೇ ಒಂದು ಲಕ್ಷಣ ಕಾಣಿಸ್ಕೊಂಡಾಗ ನೀವು ನಿಮ್ ಹತ್ತಿರದಲ್ಲಿರುವಂತಹ ಪಶು ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ನಿಮ್ಗೆ ಅವರು ಚಿಕಿತ್ಸೆ ಕೊಡ್ತಾರೆ, ಏನೋ ಒಂದು ಔಷಧ ಕೊಡ್ತಾರೆ, ಅದು ಸಹಿತ ಫ್ರೀ ಆಗಿರ್ತದೆ ಅಂತ ಹೇಳಿತಾರೆ. ಆಮೇಲೆ ಈ ಜಂತುನಾಶಕ ಔಷಧವನ್ನ ಕುರಿಗಳಿಗೆ ಮೂರ್ತಿ ಒಂದ್ಸಲ ಅವುಗಳ ಜೀವನ ಪರ್ಯಂತ ನೀವು ಕುಡಿಸ್ಕೊಂಡು ಹೋಗ್ಬೇಕು, ಅದು ಸಹಿತ ಫ್ರೀ ಆಗಿರ್ತದೆ ಅಂತ. ಅದಕ್ಕೆ ಯಾವುದೇ ಒಂದು ಸಮಸ್ಯೆ ಆದಾಗ ಮನೆಯಲ್ಲೇ ಇರುವಂತ ಯಾವುದೇ ಒಂದು ಔಷಧನಾಗ್ಲಿ ಮತ್ತೊಬ್ರು ಏನೋ ಕೊಟ್ಟಿದ್ರು, ಅವ್ರ ಕುರಿಗಳ ಹತ್ರ ಏನೋ ಸಮಸ್ಯೆ ಆದಾಗ ಕೊಟ್ಟಿದ್ರು ಅಂದ್ರೆ ಆ ಒಂದು ಔಷಧವನ್ನ ತಂದು ಇವರು ಕುಡಿಸೋದು ಸರಿಯಲ್ಲ ಮೇಡಮ್. ಸರಿಯಲ್ಲ, ಒಂದ್ ರೋಗ ಇನ್ನೊಂದು ರೋಗಕ್ಕೆ ಡಿಫ್ರೆಂಟ್ ಇರುತ್ತೆ ಸರ್. ಒಬ್ರಿಗೆ ತಲೆ ಬ್ಯಾನ್ ಇರುತ್ತೆ, ಕೆಲವ್ರಿಗೆ ಹೊಟ್ಟೆ ಬ್ಯಾನ್ ಇರುತ್ತೆ. ಅದೇ ತರ ಕುರಿಗಳಿಗೂ ಒಂದೊಂದ್ ರೋಗ ಒಂದೊಂದ್ ತರ ಇರುತ್ತೆ ಸರ್. ಒಬ್ರಿಗೆ ಕಾಲ್ ಬ್ಯಾನೆ ರೋಗ ಔಷಧಿ ತಂದಂತೆ ಹೊಟ್ಟೆ ಬ್ಯಾನೆ ಕುಡಿಸಿದ ಅದಕ್ಕೇನು ಯೂಸೇ ಆಗಲ್ಲ ಸರ್. ಮತ್ತೆ ಉಲ್ಟಾ ಸಮಸ್ಯೆ ಆಗುತ್ತೆ ಸರ್. ಅದಕ್ಕೆ ಆ ತರ ಮಾಡ್ಲಾರ್ದೆ ಮೊದ್ಲು ಹೋಗಿ ಹಾಸ್ಪಿಟಲ್, ಪಕ್ಕದ ಹಾಸ್ಪಿಟಲ್ ಇರುತ್ತೆ ಸರ್. ಹೆಂಗು ಈಗ ಹತ್ರ ಹತ್ರ ದೂರ 20 kilometers 30 kilometers ಹೋಗ್ಬೇಕಂತ ಸಾಮಾನ್ಯವಾಗಿ ಇಲ್ಲ, 8 kilometers ಅರೌಂಡ್ ಒಂದ್ ಇದು ಇದೆ ಸರ್, ಪಶು ಆಸ್ಪತ್ರೆ ಇದೆ, ಅಲ್ಲಿ ಹೋಗಿ ತೋರಿಸ್ಕೊಳ್ಳಿ ಸರ್. ಫಸ್ಟ್ ಬಂದೆ ಹಾಸ್ಪಿಟಲ್ ಭೇಟಿ ಕೊಡ್ಬೇಕು ಸರ್. ಹೌದಲ್ಲ, ರೈತ ಬಂದರು ಗಮನಿಸಬೇಕು. ಏನ್ ಹೇಳ್ತಾ ತೃಪ್ತಿ ಅವರು ಅಂತಂದ್ರೆ, ನಿಮ್ಗೆ ಯಾವುದೇ ಒಂದು ದನಕರಿಗಳಿಗೆ ಕುರಿಗಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆದ್ರೆ ನಿಮ್ಗೆ ಹತ್ತಿರದಲ್ಲಿರುವಂತಹ ಪಶು ಆಸ್ಪತ್ರೆಗೆ ನೀವು ಹೋದ್ರಿ, ಅಲ್ಲಿರುವಂತ ಸಿಬ್ಬಂದಿ ಅವರನ್ನ ಡಾಕ್ಟರ್ನ ನೀವು ಕಂಡ್ರಿ ಅಂತಂದ್ರೆ, ಆ ಒಂದು ಲಕ್ಷಣವನ್ನು ನೋಡಿಕೊಂಡು ನಿಮ್ಮ ದನಕರಿಗಳಿರುವಂತಹ ಸಮಸ್ಯೆಗಳನ್ನು ನೋಡಿಕೊಂಡು ನಿಮ್ಗೆ ಸೂಕ್ತವಾದ ಚಿಕಿತ್ಸೆ ಕೊಡ್ತಾರ, ಔಷಧಿಗಳನ್ನ ಕೊಡ್ತಾರ, ಅದ್ರ ಪ್ರಕಾರ ನೀವು ಫಾಲೋ ಅಪ್ ಮಾಡಿದ್ರಿ ಅಂದ್ರೆ ಆ ಒಂದು ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳಿಸ್ತಾ ಇದ್ರೆ. ಇದುವರೆಗೆ ಡಾಕ್ಟರ್ ತೃಪ್ತಿ ಸೂರ್ಯಕಾಂತ್ ಕಟ್ಟಿಮನಿಯವರು ಕುರಿಗಳಲ್ಲಿ ಬರುವಂತ ನೀಲಿ ನಾಲಿಗೆ ರೋಗದ ಲಕ್ಷಣ ಹೆಂಗಿರ್ತವ, ನಿರ್ವಹಣೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನ ಮಾಡಿಕೊಟ್ರ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ಆಕಾಶವಾಣಿ ಕೇಂದ್ರದ ಪರವಾಗಿ ಅವರಿಗೆ ಧನ್ಯವಾದ ಹೇಳಿ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇದುವರೆಗೆ ಕುರಿಗಳಲ್ಲಿ ಬರುವ ನೀಲಿ ನಾಲಿಗೆ ರೋಗ ಹಾಗೂ ನಿರ್ವಹಣೆ ಕುರಿತು ಡಾ ತೃಪ್ತಿ ಸೂರ್ಯಕಾಂತ್ ಕಟ್ಟಿಮನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಜೇಂದ್ರ ಕುಲಕರ್ಣಿ. ಈಗ ಕೇಳಿ, ಬಂಗಾರವ್ವ ತಳವಾರ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು. ಪೂರ ನಾಮ

ಕುವಾದ